ಹಾನಗಲ್ ಸಿಂದಗಿ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣಾ ಫಲಿತಾಂಶ ಪ್ರಕಟ. ಸ್ಮಾರ್ಟ್ ಸಿಟಿ ಯೋಜನೆ ಕಾಲಮಿತಿಯೊಳಗೆ ಕಾಮಗಾರಿ ಪೂರ್ಣ, ಸಚಿವ ಶಂಕರ ಪಾಟೀಲ ಮುನೇನಕೊಪ್ಪ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾಷ್ಟೀಯ ಶಿಕ್ಷಣ ನೀತಿ ಜಾರಿ, ಸಚಿವ ಬಿಸಿ ನಾಗೇಶ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಕೇಳುಗರೆ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಸಂಪರ್ಕಿಸಲು ಸಂಖ್ಯೆ 08272200006. ಪ್ರಸ್ತುತಪಡಿಸುತ್ತಾರೆ ಡಾ ವಿಜಯ ಅಂಗಡಿ. ಬನ್ನಿ ಕೃಷಿ ಸಿರಿ ನೇರ ಫೋನ್ ಇನ್ ಕಾರ್ಯಕ್ರಮ. ರೈತ ಬಾಂಧವರೇ, ಮಡಿಕೇರಿ ಆಕಾಶವಾಣಿಯಿಂದ ಇವತ್ತಿನ ನೇರ ಪ್ರಸಾರದ ಕೃಷಿ ಮತ್ತು ಪರಿಸರ ಸಂಬಂಧಿ ಕಾರ್ಯಕ್ರಮ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೊಡಗು ಅಲ್ಲದಲ್ಲೇ ಅಕ್ಕಪಕ್ಕದ ಜಿಲ್ಲೆಗಳ ಕೃಷಿಕರು ರೇಡಿಯೋದಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇರ್ತೀರಿ. ಇನ್ನು ದೂರದ ಕೇಳುಗರು ಸಹ ತಮ್ಮ ಆಂಡ್ರಾಯ್ಡ್ ಮೊಬೈಲ್ ಮೂಲಕ ನ್ಯೂಸ್ ಆನ್ ಏರ್ ಆ್ಯಪನ್ನು ಇಟ್ಕೊಂಡು ಕಾರ್ಯಕ್ರಮಗಳನ್ನು ಕೇಳಬಹುದು. ಕೇಳುಗರೆ, ಆಸಕ್ತ ರೈತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಹಾಗೆ ಅನುಭವಿ ರೈತರು, ರೈತ ಮಹಿಳೆಯರು ಮಾತನಾಡಬಹುದು. 08272200006, ಎರಡರ ಮುಂದೆ 40 ಆಮೇಲೆ 6, ಸುಲಭವಾಗಿ ನೆನಪಿಟ್ಕೊಳ್ಬಹುದು. ನಾಳೆ 9-10 ಗಂಟೆ ತನಕ ಗಮನಿಸಿಕೊಳ್ಳಿ ಶ್ರೋತೃಗಳೇ. ಹಿರಿಯರ ಅನುಭವ ಕುರಿತ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ನಮ್ಮ ಹಿರಿಯರು ಏನೆಲ್ಲ ಅನುಭವಗಳನ್ನು ಪಡೆದುಕೊಂಡಿದ್ದೀರಿ, ನಿಮ್ಮ ಬಾಲ್ಯದ ನೆನಪುಗಳು, ನೀವು ಬೆಳೆದ ಬಗ್ಗೆ, ಹಾಗೆ ವಿಶೇಷವಾದ ವಿಚಾರಗಳನ್ನು ಹಂಚಿಕೊಳ್ಳಬಹುದು. ಇದೇ ಸಂಖ್ಯೆ ನಿಮಗಾಗಿ ಲಭ್ಯಿರುತ್ತೆ, 200006. ಇನ್ನು 10-11 ಗಂಟೆ ತನಕ ನಾಳೆ ಹಣತೆ ಹಚ್ಚೋಣ. ದೀಪಾವಳಿ ಸಂದರ್ಭದಲ್ಲಿ ಈ ಒಂದು ವಿಶೇಷ ನೇರ ಪ್ರಸಾರ ಇರುತ್ತೆ. ವಿಶೇಷವಾಗಿ ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀರಲ್ವ, 200006 ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಕರೆಗಳನ್ನು ಮಾಡ್ತಾ ಇದ್ರಿ, ಮಾತಾಡೋಣ. ನಮಸ್ಕಾರ, ಮಾತಾಡಿ, ಹೇಳಿ. ಸಿಟಿ ತಿಮ್ಮಯ್ಯನವರು. ಎಲ್ಲಿಂದ? ಖಾನ್ಬೈಲಿಯಿಂದ. ತಿಮ್ಮಯ್ಯನವರೇ, ನಿಮ್ಮ ಕಾರ್ಯಕ್ರಮ ಕೇಳಿ ಸಂಪರ್ಕ ಮಾಡಿರ್ಬೇಕು ಜನ ಅಲ್ವಾ? ಎಷ್ಟು ಜನ ನಿಮ್ಮ ಜೊತೆ ಮಾತಾಡಿದ್ರು? ಕಾರ್ಯಕ್ರಮ ಕೇಳಿದ್ಮೇಲೆ ನಿಮ್ಮ ಜೊತೆಗೆ ಎಷ್ಟು ಜನ ರೈತರು ಮಾತಾಡಿದ್ರು ಅಥವಾ ಆಸಕ್ತರು ಸಂಪರ್ಕ ಮಾಡಿದ್ರು? ಮಾತಾಡಿದಾರಲ್ವಾ? ಅದೇ ಅದೇ, ಎಷ್ಟು ಜನ ಮಾತಾಡಿರ್ಬೋದು ಅಂದೆ. ಎಷ್ಟು ಜನ ಮಾತಾಡಿದ್ರು ನಿಮ್ಮ ಜೊತೆಗೆ ಅಂದೆ, ನಿಮ್ಮ ಕಾರ್ಯಕ್ರಮ? ಇನ್ನು ಬಿಡುವಿದ್ದಾಗೆಲ್ಲ ಸಂಪರ್ಕ ಮಾಡ್ತಾರಲ್ವಾ? ಹೌದು ಹೌದು. ತಿಮ್ಮಯ್ಯನವರೇ, ಪ್ರಶ್ನೆ, ಸಂಬಾರ ಪಾರ್ಕ್ ಎಲ್ಲಿ ಸ್ಥಾಪನೆ ಆಗಿದೆ, ಎಷ್ಟು ವಿಸ್ತೀರ್ಣದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದು ನಿಮಗೆ. ಸಂಬಾರ ಪಾರ್ಕ್, ಸ್ಪೈಸ್ ಪಾರ್ಕ್. ಹೌದು, ಸ್ಪೈಸ್ ಪಾರ್ಕ್, ಸ್ಪೈಸಸ್ ಪಾರ್ಕ್ ಅನ್ಕೊಂಡು ಹೇಳ್ತಾರೆ. ಚಟ್ಟಿ ಹಳ್ಳಿ ಇಲ್ಲ, ಕೊಡಗಿನಲ್ಲಿ ಅಂತೂ ಅಲ್ಲ. ಹೌದು, ಕೊಡಗಿನಲ್ಲಿ ಅಲ್ಲ, ಹೊರಗಡೆ ಜಿಲ್ಲೆಯಲ್ಲಿ. ಇಲ್ಲ, ಕರ್ನಾಟಕದಲ್ಲೇ. ಹೌದು, ಕರ್ನಾಟಕದಲ್ಲೇ. ಎಲ್ಲಿ ಮತ್ತು ಎಷ್ಟು ವಿಸ್ತೀರ್ಣದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ಅನ್ಕೊಂಡು, ಈ ಸಾರಿ ಭಾರತ ಸರ್ಕಾರ ಸಂಬಾರು ಬೆಳೆಗಳ ಒಂದು ಅಭಿವೃದ್ಧಿ ಬಗ್ಗೆ ಗಮನ ಹರಿಸಿ ಸಂಬಾರ ಪಾರ್ಕ್ ಅನ್ಕೊಂಡು ಸ್ಥಾಪನೆ ಮಾಡ್ತಾ ಇದೆ. ಗೊತ್ತಾಗ್ತಾ ಇಲ್ಲಲ್ವಾ? ನೋಡೋಣ, ಮುಂದೆವರು ಮುಂದೆ ಕರೆ ಮಾಡ್ತಾರಲ್ಲ, ಮಾತಾಡ್ತಾ ಉತ್ತರ ಸಿಗುತ್ತೆ. ಆಲಿಸ್ತಾರೆ. ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕೃಷಿ ಶ್ರೀಮಂತ ಮಾತನಾಡಿ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ನಮಸ್ಕಾರ, ಯಾರು ತಾವು ಹೇಳಿ, ಯಾರು ತಾವು? ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಹರೀಶ್ ಅವರು. ಎಲ್ಲಿಂದ? ವಿರಾಜಪೇಟೆ, ಕುಕ್ಕಳೂರಿಂದ ಸರ್. ಹಾ ಹಾ, ಹರೀಶ್ ಅವರು, ಪ್ರಶ್ನೆ ಕೇಳ್ತಾ ಇದ್ವಿ, ಸಂಬಾರ ಪಾರ್ಕ್ ಎಲ್ಲಿ ಸ್ಥಾಪನೆ ಆಗಿದೆ, ಎಷ್ಟು ವಿಸ್ತೀರ್ಣದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ಅನ್ಕೊಂಡು. ಅದೇ ಸರ್, ಸ್ವಲ್ಪ ಆಲೋಚನೆ ಮಾಡ್ತಾ ಇದ್ದು, ನಾವು ಕೂತ್ಕೊಂಡು ಕಾಲ್ ಸಿಕ್ತು. ಅದು ಕರ್ನಾಟಕಲ್ಲಿ ಅಂತ ಗೊತ್ತು, ನೀವು ಹೇಳಿದ್ರಿ ಈಗ. ಕೊಡಗಲ್ಲಿ ಅಂತ ಅಲ್ಲ ಅಂತ ಹೇಳಿದ್ರಲ್ಲ ಸರ್ ನೀವು. ಹೌದು, ಸರ್. ಸ್ಪೈಸಸ್ ನಮ್ಮ ಚಿಕ್ಕಮಗಳೂರಿನಲ್ಲಿ. ಚಿಕ್ಕಮಗಳೂರು. ಹತ್ತು ಎಕರೆ ವಿಸ್ತೀರ್ಣದಲ್ಲಿ ಈ ಒಂದು ಸಂಬಾರ ಪಾರ್ಕ್ ಸ್ಥಾಪನೆ ಆಗ್ತಾ ಇದೆ. ಸಂಬಾರ ಬೆಳೆಗಳ ಒಂದು ಪರಿಚಯ, ಅದರ ಮೌಲ್ಯವರ್ಧನೆ, ಅದರ ಮಾರುಕಟ್ಟೆ, ಅದರ ಸಾಗುವಳಿ, ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೆಲಸ ಕಾರ್ಯಗಳು ನಡೀಲಿಕ್ಕಾಗಿ ಭಾರತ ಸರ್ಕಾರ ಸಂಬಾರ ಮಂಡಳಿ ಮೂಲಕ ಈ ಒಂದು ಸಂಬಾರ ಪಾರ್ಕ್ ಸ್ಥಾಪನೆ ಮಾಡ್ತಾ ಇದೆ. ಹೌದು, ನಮ್ಮಲ್ಲಿ ಕರ್ನಾಟಕದಲ್ಲಿ ಕಾಳುಮೆಣಸನ್ನ ಚೆನ್ನಾಗಿ ಬೆಳೀತಾರೆ, ಹಾಗೆ ಏಲಕ್ಕಿಯೂ ಇದೆ, ಇನ್ನು ಶುಂಠಿ, ಅರಿಶಿನ, ಇವು ಸಹ ಸಂಬಾರ ಪದಾರ್ಥಗಳೇ ಅಲ್ವಾ? ಹೌದು. ಧನ್ಯವಾದ ಹರೀಶಣ್ಣ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ನಮಸ್ಕಾರ ಹೇಳಿ, ಯಾರು ತಾವು? ಹಾ, ತಮ್ಮ ಹೆಸರು? ತಮ್ಮ ಹೆಸರು? ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ಗಣೇಶ್ ನಲ್ಕರಿಂದ, ಕಾಸರ ತಾಲೂಕು, ಯಲಮಂಕಜಿ ಗ್ರಾಮ. ಹೌದು, ಗಣೇಶ್ ಅವರು ಅಲ್ವಾ? ಹೌದು, ಲೈನ್ ಸಿಗದೆ ಸುಮಾರು ಬಿಸಿ ಆಯ್ತು. ಹೌದಾ? ನಂಬರ್ ಚೇಂಜ್ ಆಗಿ. ಹೌದಾ? ನಂಬರ್ ಬದಲಾವಣೆ ಆಗ್ತಿರ್ತವೆ. ಹೌದು. ಗಣೇಶಣ್ಣ, ನಿಮ್ ಕಡೆಗೆ ಮಳೆ ಹೇಗಿದೆ? ಮಳೆ ಸ್ವಲ್ಪ, ಇದು 5 ದಿವಸ ಆಯ್ತು ಸಂಜೆ ಹೊತ್ತು ಮಳೆ ಬರದಂತೆ. ನಿಮ್ಮ ಕಡೆ ಹೇಗಂಟು? ನಮ್ ಕಡೆನು ಮಳೆ ಇದೆ. ಇಲ್ಲಿ ಮಳೆ ಸ್ವಲ್ಪ ಉಂಟು, ಸಂಜೆ ಹೊತ್ತು ಮಾತ್ರ ಬುದ್ಧಿ ಮಾಡುದು, ಅಗಲೇ ಇಲ್ಲ. ಅದು ಒಂದು ಗಾದೆ ಇದೆ, ಸಂಜೆ ಹೊತ್ತು ಮಳೆ ಬರೋದಕ್ಕೂ ಸಂಜೆ ಹೊತ್ತು ನೆಂಟರು ಬರೋದಕ್ಕೂ. ಹೇಳಿ. ದೀಪಾವಳಿಗೆ ಇದು ಆಗ್ತದಲ್ಲ? ಅಲ್ಲ, ಗಾದೆ ಇದೆ ಒಂದು, ಸಂಜೆ ಹೊತ್ತು ಮಳೆ ಬಂದ್ರೆ ಸುಲಭ ಬಿಡಲ್ಲ, ಸಂಜೆ ನೆಂಟರು ಬಂದ್ರೆ ಬೇಗ ಹೋಗಲ್ಲ ಅಂತ. ಅದೌದು. ಸಂಜೆ ನೆಂಟರು ಬಂದ್ರೆ ಸಂಜೆ ಹೊತ್ತು ನಿಲ್ತಾರಲ್ಲ ಅಲ್ವಾ? ಹೌದು ಹೌದು ಹೌದು. ಹಾಗೆ ಅದು. ಏಲಕ್ಕಿ ನಿಮಗೆ ಪರಿಚಯ ಅಲ್ವಾ? ಏಲಕ್ಕಿ ಪರಿಚಯ ಇದೆಯಲ್ವಾ ನಿಮಗೆ? ಹೌದು. SKP 14 ಅನ್ಕೊಂಡು ಬಹಳ ಹಿಂದಿನ ತಳಿ. SKP 14. SKP ಅಂದ್ರೆ ಸಕಲೇಶ್ಪುರ 14. ಕೇಳ್ತಾ ಇದೆಯಲ್ವಾ? ಕೇಳ್ತಾ ಇದೆಯಲ್ವಾ? SKP 14 ಅನ್ನೋ ಒಂದು ಏಲಕ್ಕಿ ತಳಿಯನ್ನ ಯಾವ ಕೇಂದ್ರ ಅಭಿವೃದ್ಧಿಪಡಿಸಿದೆ ಅಂತ ಹೇಳ್ಬೋದಾ? ಆಪ್ಷನ್ ಇಲ್ಲ, ನೋ ಆಪ್ಷನ್. SKP ಅಂತಂದ್ರೆ ಅದರಲ್ಲಿ ಉತ್ತರ ಸಿಗುತ್ತೆ ನಿಮಗೆ. SKP 14 ಸಕಲೇಶ್ಪುರ ಅಂತನೂ ಹೇಳಿದೆ. ಸಕಲೇಶ್ಪುರದ ಹತ್ರ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಯಲ್ಲೇ ಈ ಒಂದು ತಳಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಗೊತ್ತಿಲ್ಲಲ್ವಾ? ನೋಡೋಣ, ಮುಂದೆ ಅವರು ಮಾತಾಡ್ತಾರಲ್ಲ, ಕೇಳ್ತಾರೆ. ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಪ್ರಶ್ನೆ ನಿಮ್ಮ ಮುಂದಿದೆ. SKP 14 ಏಲಕ್ಕಿ ತಳಿಯನ್ನು ಯಾವ ಕೇಂದ್ರವು ಅಭಿವೃದ್ಧಿಪಡಿಸಿದೆ ಅಂತ ಅನ್ಕೊಂಡು ಹೇಳ್ಬೋದಾ? ನೋಡಿ, ನಮ್ಮ ನಿಲಯದಿಂದ ಕಾರ್ಯಕ್ರಮಗಳ ಒಂದು ಪ್ರಸಾರದ ಬಗ್ಗೆ ಬೆಳಕು ಚೆಲ್ಬೋದಂತ ಅನ್ಕೊಂಡ್ವಿ. ಕರೆಗಳು ಬರ್ತದೆ, ಮಾತಾಡ್ತಾ ಹೋಗೋಣ. ನಮಸ್ಕಾರ, ಮಾತಾಡಿ, ಹೇಳಿ. ಹಲೋ ಸರ್, ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು? ನಾನು ಮೈಥಿಲಿ ರಾವ್, ಕುಕ್ಕಳೂರಿಂದ ಸರ್. ಎಲ್ಲಿಂದ ಅಂದ್ರಿ? ಕುಕ್ಕಳೂರು. ಹಾ, ವಿರಾಜಪೇಟೆ. ಹಾ, ಇನ್ನೊಂದ್ಸರಿ ಊರ ಹೆಸರು ಹೇಳಿ. ಕುಕ್ಕಳೂರು. ಕುಕ್ಕಳೂರು, ಓಕೆ. ಮೇಡಮ್, ಏನ್ ಮಾಡ್ತಿದ್ರಿ ತಾವು? ಸರ್, ನಾನು ಶಿಕ್ಷಕಿ ಸರ್. SMS ಅಕಾಡೆಮಿ ಆಫ್ ಸೆಂಟ್ರಲ್ ಎಜುಕೇಶನ್ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಹೌದ್ರಾ? ಜೊತೆಗೆ ಕೃಷಿ ಆಸಕ್ತಿನೂ ಇದೆ ಅಲ್ವಾ? ಸ್ವಲ್ಪ ಸ್ವಲ್ಪ ಹೋಮ್ ಕಿಚನ್ ಗಾರ್ಡನ್ ಹೋಮ್ ಗಾರ್ಡನ್. ಹೌದಾ, ಏನು ವಿಶೇಷವಾಗಿ ಗಿಡಗಳನ್ನು ಬೆಳೆಸಿದ್ರಿ? ಗಿಡ ಅಂದ್ರೆ ಆಂಥೇರಿಯಂ ಸ್ವಲ್ಪ, ಮತ್ತೆ ಫಿಲ್ಲೀಸ್, ಬ್ರಿಂಜಾಲ್. ಅಂದ್ರೆ ಮನೆಗೆ ಬೇಕಿರೋದು ಅಲ್ವಾ? ಪ್ಯಾಷನ್ ಫ್ರೂಟ್ ನೀವು ರತನ್ ರೆಸಿಪಿ ಹೇಳ್ಕೊಡ್ತೀವಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಪ್ಯಾಷನ್ ಫ್ರೂಟ್. ಹೌದಲ್ವಾ? ನೋಡಿ ಹಂಗೆ ಬಟರ್ ಫ್ರೂಟ್ ಇಂದನು ನಮ್ಮ ಮೊಸರು ಸಾರು ಮಾಡ್ತೀವಲ್ಲ ಹಾಗೆ ಮಾಡಬಹುದು, ಚೆನ್ನಾಗಿರುತ್ತೆ. ಹೌದು, ಬರೀ ಸಕ್ಕರೆ ಹಾಕೊಂಡು ತಿನ್ನೋದಿದೆ, ಆದ್ರೆ ಅದನ್ನ ಮೊಸರು ಸಾರು ಮಜ್ಜಿಗೆ ಸಾರು ಮಾಡ್ತೀವಲ್ಲ ಹಾಗೆ ಬಟರ್ ಫ್ರೂಟ್ ಅನ್ನು ಸಹ ಸ್ವಲ್ಪ ನೀರು ಹಾಕಿ. ಹೌದು, ಸಾರು ತರ ಸಾರು ತರ ಮಾಡ್ಕೊಂಡು ಮುದ್ದೆ ಅನ್ನ ಮತ್ತೊಂದು ಮಗದೊಂದಕ್ಕೆಲ್ಲ ಉಪಯೋಗಿಸ್ಕೋಬಹುದು. ಹೌದು ಹೌದು, ಇದು ಪ್ಯಾಷನ್ ಫ್ರೂಟ್ ಇಂದು ರಸಂ ನೀವು ಉಪಯೋಗಿಸ್ಕೊಂಡು ಆನಂದ ಪಟ್ಟಿದ್ದೀರಿ ಅಲ್ವಾ? ಹೌದು ಹೌದು, ಅದನ್ನ ಕುದಿಸಿನೂ ಕಾಫಿ ತರ ಕುಡಿಬಹುದು, ಅದೊಂಥರ ಚೆನ್ನಾಗಿರುತ್ತೆ. ಅದೊಂಥರ ಒಂಥರ ವಿಶೇಷವಾದ ರುಚಿ ಇರುತ್ತೆ. ಕುದಿಸ್ತಲೇನೆ ಕುಡಿಯೋದು ಒಂದು ರುಚಿ, ಕುದಿಸಿ ಕುಡಿಯೋದು ಇನ್ನೊಂದು ರುಚಿ. ಹೌದು, ಅಂದ್ರೆ ನಾವು ಎಷ್ಟು ಕಲಿತರೂ ಸಾಲದೆ ಅಲ್ವಾ? ಒಂದು ಪ್ರಶ್ನೆ ಕೇಳ್ತಾ ಇದ್ದೆ ಮೇಡಮ್, ನಿಮಗೆ ಗೊತ್ತಾಗ್ಬೋದು ಅಂತ ಅನಿಸ್ತಾ ಇದೆ, ಆದ್ರೂ ನೋಡೋಣ. SKP-14 ಏಲಕ್ಕಿ ತಳಿಯನ್ನ ಯಾವ ಕೇಂದ್ರವು ಅಭಿವೃದ್ಧಿಪಡಿಸಿದೆ ಅಂತ ಅನ್ಕೊಂಡು? SKP ಅಂದ್ರೆ ಸಕಲೇಶ್ಪುರ. ಈ ಒಂದು SKP-14 ಅನ್ನೋದು ಒಂದು ಏಲಕ್ಕಿ ತಳಿ ಇದೆ, ಬಹಳ ವರ್ಷಗಳಿಂದ ನಮ್ಮ ಕೃಷಿಕರು ಬೆಳೀತಿದ್ದಾರೆ. ಈ ಒಂದು ತಳಿಯನ್ನ ಯಾವ ಕೇಂದ್ರವು ಅಭಿವೃದ್ಧಿಪಡಿಸಿದೆ ಅಂತ ಅನ್ಕೊಂಡು ಹೇಳ್ಬೇಕು. ಸಕಲೇಶ್ಪುರ ತಾಲೂಕಿನಲ್ಲಿ ಈ ಕೇಂದ್ರ ಇದೆ, ಆದ್ರೆ ಈ ಒಂದು ಏಲಕ್ಕಿ ತಳಿ ಅನೇಕ ಕಡೆ ಬೆಳೆಯಲಾಗ್ತಾ ಇದೆ. ಹೌದು, ಇಲ್ಲಿ ಸಕಲೇಶ್ಪುರ ಕಡೆ ಸುತ್ತಾಡಿದ್ರ? ಹೌದಾ, ಹೋಗಿಲ್ವಾ? ದೇಶ ತಿರುಗ್ಬೇಕು, ಕೋಶ ಓದ್ಬೇಕು ಅಂತ ಹೇಳ್ತಾರೆ. ಹೌದು, ಅದೇ ನಮ್ಗೆ ಅನಿಸ್ತಾ ಇತ್ತು, ಮೇಡಮ್ ಹೊರಗಡೆ ಎಲ್ಲ ಹೋಗಿ ಬಂದಿರ್ಬೇಕು, ಹತ್ತಿರದಲ್ಲಿ ಹೋಗಿಲ್ಲ ಅಂತ ಅನ್ಕೊಂಡು. ನೋಡಿ ನೋಡಿ, ಅದೇ ಏನೇನೋ ಸಂದರ್ಭ. ಹೌದು, ಸಂದರ್ಭ ಅಂದಾಗ ಎಲ್ಲೆಲ್ಲೋ ಹೋಗ್ತಿವಿ, ಆದ್ರೆ ಹತ್ತಿರದಲ್ಲಿ ಏನೋ ವಿಚಾರನ ಗಮನಿಸಲ್ಲ. ಅದಕ್ಕೆ ಹೇಳೋದು ಹಿತ್ತಲ ಗಿಡ ಮದ್ದಲ್ಲ ಅಂತ. ನಮ್ ಹತ್ತಿರದಲ್ಲಿ ಇರುತ್ತೆ ನಾವು ತಿಳ್ಕೊಂಡಿರಲ್ಲ, ದೂರದ್ದನ್ನ ಬಹಳ ತಿಳ್ಕೊಂಡಿರ್ತೀವಿ ಅಲ್ವಾ? ಹೌದು, ಇದು SKP-14 ಅನ್ನೋದು ದೋಣಿಗಾಲ್ ಅನ್ಕೊಂಡು ಒಂದು ಸಂಸ್ಥೆ, ಇದು ಊರು ಬರುತ್ತೆ ಅಲ್ಲಿ ಸಕಲೇಶ್ಪುರದ ಹತ್ರ. ಅಲ್ಲಿನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿ ಇಲ್ಲಿ ಅಪ್ಪಂಗಳದಲ್ಲಿ ಇದೆ. ತಾವು ನೋಡಿದಿರಾ? ಅಪ್ಪಂಗಳದಲ್ಲಿ ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಇದೆ, ಅಲ್ಲಿ ಏನು ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆ ಇದೆ, ಇಂಡಿಯನ್ ಕಾರ್ಡಮಮ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ಕೊಂಡು, ಅದು ರೀಜನಲ್ ಸೆಂಟರ್. ಅಲ್ಲಿ ಈ ಒಂದು ತಳಿಯನ್ನ ಅಭಿವೃದ್ಧಿಪಡಿಸಲಾಗಿದೆ. ಹೌದು, ಇದನ್ನ ICRI-3 ಅನ್ಕೊಂಡು ಕರೀತಾರೆ. ಅದೇ ಕೃಷಿ ಬಗ್ಗೆ ನಾವ್ ಎಷ್ಟು ಶುಭಾಶಯಗಳು. ಒಳ್ಳೇದಾಗ್ಲಿ ಮೇಡಮ್, ನಾಳೆ 10-11 ತನಕ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಬಹುದು ರಾತ್ರಿ ಹಣತೆ ಹಚ್ಚೋಣ ಅನ್ಕೊಂಡು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ಆಗ್ಲಿ ಮೇಡಮ್, ಒಳ್ಳೇದು. ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಸಿರಿ ಬಿತ್ತರವಾಗ್ತಾ ಇದೆ. ಮುಂದಿನ ಸೋಮವಾರ ಮತ್ತು ಬುಧವಾರ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವ ರೈತ SKP ಅವರ ಅನುಭವ. ನಮಸ್ಕಾರ, ಮಾತಾಡಿ ಹೇಳಿ, ಮಾತಾಡಿ ಹೇಳಿ, ಯಾರು ತಾವು ಹೇಳಿ? ಸರಿ ಕೇಳ್ತಾ ಇಲ್ಲ. ಇಲ್ಲ ಸರಿ ಕೇಳ್ತಾ ಇಲ್ಲ. ಇಲ್ಲ ಸರಿ ಕೇಳ್ತಾ ಇಲ್ಲ, ನಿಮ್ ಧ್ವನಿ ಸರಿ ಕೇಳ್ತಾ ಇಲ್ಲ. ಕೇಳ್ತಾ ಈಗ ಮಾತಾಡಿ, ಕೇಳುತ್ತೆ ನಮ್ ಧ್ವನಿ? ಇಲ್ಲ. SKP ಅವರು ವಿಶೇಷವಾಗಿ 8 ಎಕರೆ ಜಮೀನಲ್ಲಿ ತೆಂಗು, ಅಡಿಕೆ, ಬಾಳೆ ಮತ್ತು ಇತರೆ ಬೆಳೆಗಳನ್ನು ಪರಿಸರ ಪ್ರಿಯ ಪದ್ಧತಿಯಲ್ಲಿ ಬೆಳ್ಕೊಂಡಿದ್ದಾರೆ. ವಿಶೇಷವಾಗಿ ತಮ್ಮ ಸುಸ್ಥಿರ ಜೀವನದ ಬಗ್ಗೆ ನಮಸ್ಕಾರ. ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ರೇಡಿಯೋ ಸದ್ದು ಕಡಿಮೆ ಮಾಡಿ. ರೇಡಿಯೋ ಸದ್ದು ಕಡಿಮೆ ಮಾಡಿದರೆ ನಾವು ನೀವು ಮಾತಾಡ್ಬೋದು ಶ್ರೋತೃಗಳೇ. ರೇಡಿಯೋ ಸದ್ದು ಮಾಡ್ತಾ ಹೋಗ್ಬಿಟ್ರೆ ಅದು ಒಂಥರ ಕೇಳಲಿಕ್ಕೂ ಸರಿ ಅನ್ಸಲ್ಲ. ನಮಸ್ಕಾರ ಹೇಳಿ, ಯಾರು ತಾವು ಮಾತಾಡಿ, ಕೇಳ್ತಾ ಇದೀಯ? ವ್ಯತ್ಯಾಸ ಆಗ್ತಾ ಇದೆ. ಈ ಸಾರಿ ಮೂವರು ರೈತರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಗಿದೆ. ಆ ಪೈಕಿ ಎಸ್ ಶಂಕರಪ್ಪ ಅವರನ್ನು ಇವತ್ತು ನಾವು ಮಾತನಾಡಿಸಿದ್ವಿ. ಬರುವ ಸೋಮವಾರ ಮತ್ತು ಬುಧವಾರ ಇವರ ಅನುಭವಗಳ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ನಮಸ್ಕಾರ, ಹೇಳಿ ಹೇಳಿ, ಯಾರು ತಾವು? ನಮಸ್ಕಾರ, ಯಾರು ತಾವು? ಸಿ ಟಿ ಚಂದ್ರಶೇಖರ್. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಚಂದ್ರಶೇಖರ್ ಅವರೇ, ಕಾಫಿ ನೀವು ಬೆಳೆಯಲ್ಲಲ್ವಾ? ಕಾಫಿ ನೀವು ಬೆಳಿತೀರಾ? ಇಲ್ಲ ಸರ್, ಕಾಫಿ ನಮ್ಮ ಕಡಿಮೆ ಬೆಳಿಬಹುದು, ಬೆಳಿಬಹುದು. ಕಾಫಿ ಕುಡಿತೀರಿ ಅಲ್ವಾ? ಹೌದು. ಕಾಫಿ ಬೇಳೆ ನೋಡಿದಿರಲ್ವಾ? ಹಾ, ಕಾಫಿ ಬೇಳೆ ಅಂದ್ರೆ ಏನ್ ಹೇಳಿ? ಕಾಫಿ ಬೀನ್ಸ್ ಬೇರೆ, ಕಾಫಿ ಬೀನ್ಸ್ ಬೇರೆ, ಕಾಫಿ ಬೇಳೆ ಬೇರೆ. ಹಾ, ಅದ್ರ ಮೇಲೆ ಒಂದು ಬೀಜ ಏನು ಹೊರ ಕವಚ ಇರುತ್ತ, ಅದನ್ನ ಬೇಳೆ ಅಂತ ಹೇಳ್ತಾರೆ. ಅದನ್ನ ತೆಗದ್ಮೇಲೆ ಹುರಿದ್ಬಿಟ್ಟು ಪುಡಿ ಮಾಡ್ತಾರೆ. ಈ ಕಾಫಿ ಬೇಳೆ ಒಣಗಿಸ್ಲಿಕ್ಕೆ ಎಷ್ಟು ದಿನ ಬೇಕು? ಈಗ ಹಣ್ಣಿನಿಂದ ಸಿಪ್ಪೆ ತೆಗೆದು ಅದನ್ನ ತೊಳೆದು ನೀರಿನಲ್ಲಿ ಒಣಗಿಸ್ತಾರಲ್ಲ, ಎಷ್ಟು ದಿನದಲ್ಲಿ ಒಣಗುತ್ತೆ ಅಂತ ಹೇಳ್ಬೋದಾ? ವಾರ ಬೇಕಾಗ್ಬೋದು. ಬಿಸಿಲು ಕಡಿಮೆ ಇತ್ತಂದ್ರೆ ಇನ್ನೂ ಹೆಚ್ಚು ಬೇಕಂತ ಹೇಳ್ತೀರಾ ಅಲ್ವಾ? ಉತ್ತರ ತಪ್ಪೇ ತಪ್ಪು. ಉತ್ತರ ತಪ್ಪೇ ತಪ್ಪು ಅಂದೆ. ಹೌದೌದು, ಅದಕ್ಕೆ ನೋಡೋಣ ಮುಂದೆ ಅವ್ರು ಮಾತಾಡ್ತಾರಲ್ಲ, ಕೇಳೋಣ ಉತ್ತರ ಸಿಗುತ್ತೆ ನಿಮಗೆ. ನಮಸ್ಕಾರ. ಕೇಳಿದ್ರೆ ನಾವು ಎಷ್ಟೋ ಪದಾರ್ಥಗಳನ್ನ ಬಳಸ್ಕೊಳ್ತೀವಿ, ಆದ್ರೆ ಎಷ್ಟೋ ವಿಚಾರಗಳು ಅದ್ರ ಬಗ್ಗೆ ತಿಳ್ಕೊಂಡಿರಲ್ಲ. ನೋಡೋಣ ಯಾರು. ನಮಸ್ಕಾರ, ಮಾತಾಡಿ ಹೇಳಿ. ವ್ಯತ್ಯಾಸ ಆಯ್ತು. ಕಾಫಿ ಬೇಳೆ ಒಣಗಿಸ್ಲಿಕ್ಕೆ ಎಷ್ಟು ದಿನ ಬೇಕು ಅನ್ಕೊಂಡು ಯಾರು ಹೇಳ್ತೀರಿ? ಕಾಫಿ ಬೆಳೆಗಾರರಂತೂ ಖಂಡಿತವಾಗಿ ಆರಾಮಾಗಿ ಹೇಳ್ಬಿಡ್ತೀರಿ. ನಮಸ್ಕಾರ, ಮಾತಾಡಿ ಯಾರು? ಯಾರು ತಾವು? ಇನ್ನೊಂದ್ಸಾರಿ ಹೆಸರು? ಹೊನ್ನಪ್ಪ ಗೌಡನ? ಯಾಕೋ ನಿಮ್ ಧ್ವನಿ ಸರಿ ಕೇಳ್ತಲ್ಲ ಗೌಡ್ರೆ. ಒಂದ್ ಸರಿಯಾದ ಜಾಗ ನೋಡಿ ನಮಗಾಗಿ, ನಿಮಗಾಗಿ ಒಂದ್ ಒಳ್ಳೆ ಜಾಗ. ಯಾಕೋ ಸರಿ ಕೇಳ್ತಾನಿಲ್ಲ, ನಿಮ್ಮ ಧ್ವನಿ ತುಂಡ್ ತುಂಡಾಗಿ ಹೋಗ್ತಾ ಇದೆ, ಸರಿ ಕೇಳ್ತಾ ಇಲ್ಲ ಗೌಡ್ರೆ. ನೋಡಿ ಸ್ವಲ್ಪ ಆ ಕಡೆ ಕಡೆ ಓಡಾಡಿ, ಸರಿ ಕೇಳ್ತಾ ಇಲ್ಲ. ಇಲ್ಲ ಇಲ್ಲ ಗೌಡ್ರಿ, ಇಲ್ಲ ಇಲ್ಲ. ಮಾತಾಡಿ ಈಗ, ಆದ್ರೂ ಸರಿಯಾಗಿ ಸ್ಪಷ್ಟವಾಗಿಲ್ಲ. ಯಾವ ಊರಂದ್ರಿ ಹೊನ್ನಪ್ಪ ಗೌಡ್ರಿ? ಇಲ್ಲ, ಸರಿ ಕೇಳ್ತಾ ಇಲ್ಲ. ಎಲ್ಲಿಂದ? ಸುಳ್ಯ ತಾಲೂಕು, ಮಳಪಾಡಿ ಗ್ರಾಮ. ಯಾವ ತಾಲೂಕು? ಸುಳ್ಯ ತಾಲೂಕು, ಸುಳ್ಯ, ದಕ್ಷಿಣ ಕನ್ನಡ. ಓಹೋ, ಸರಿನೇ, ಸುಳ್ಯ ತಾಲೂಕು. ಹೊನ್ನಪ್ಪ ಗೌಡ ಅಂದ್ರಲ್ವಾ? ಹಾ ಹಾ, ಈಗ ಕೇಳ್ತಾ ಇದೆ. ಅದೇ ಅದು ರೇಡಿಯೋದಲ್ಲಿ ನೀವು ಮಾತಾಡುವಾಗ ಇದೇ ಜಾಗನ ಆಯ್ಕೆ ಮಾಡಿ ಇಟ್ಕೊಂಡಿರ್ರಿ. ಇದೇ ಜಾಗನ ನೀವು ಎಲ್ಲಿ ನಿಂತ್ಕೊಂಡಿದ್ರೆ ಅಲ್ಲಿ ಒಂದು ಮಾರ್ಕ್ ಮಾಡಿ ಇಟ್ಬಿಡಿ, ಇದು ರೇಡಿಯೋ ಜಾಗ ಅಂತ. ಗೌಡ್ರೆ, ನಾವು ಕೇಳ್ತಾ ಇದ್ವಿ ಕಾಫಿ ಬೇಳೆ ಒಣಗಿಸ್ಲಿಕ್ಕೆ ಎಷ್ಟು ದಿನ ಬೇಕು ಅನ್ಕೊಂಡು. ಸರಿಯಾಗಿ ಹೇಳಿದ್ರಿ, 5 ದಿನ ಸಾಕು ಅಂತ. ಹೌದು, ಸರಿಯಾಗಿ ಉತ್ತರ ಹೇಳಿದ್ರಿ. ನೀವು ಬೆಳೀತಾ ಇದ್ರೆ ಕಾಫಿನ? ಹಾಗೆ ಕಾರ್ಯಕ್ರಮ ಕೇಳಿ ನೆನ್ಪಿಟ್ಕೊಂಡಿದ್ರಿ ಅಲ್ವಾ? ಹೌದು, ಧನ್ಯವಾದ. ನಮಸ್ಕಾರ. ಕೇಳಿದ್ರೆ ಕಾಫಿ ಬೇಳೆ ಒಣಗಿಸ್ಲಿಕ್ಕೆ ಕಮ್ಮಿ ದಿನ ಸಾಕು, ಕಾಫಿ ಹಣ್ಣು ಒಣಗಿಸ್ಲಿಕ್ಕೆ ಹೆಚ್ಚಿಗೆ ದಿನ ಬೇಕಾಗ್ತದೆ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ ಹೇಳಿ, ಯಾರು ತಾವು? ವ್ಯತ್ಯಾಸ ಆಯ್ತು. ಕೇಳಿದ್ರೆ ಗಮನಿಸ್ಕೊಳ್ಳಿ, ನೇರ ಪ್ರಸಾರದ ಈ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರವಾಗ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೆ ರೈತರೊಡನೆ ಸಂವಾದ ನಾಳೆ 9-10 ಗಂಟೆ ತನಕ ಹಿರಿಯರೊಂದಿಗೆ ಮಾತುಕತೆ, ಅವರು ಬೆಳೆದು ಬಂದ ಬಗೆ ಮತ್ತು ವಿಶೇಷತೆಗಳ ಒಂದು ವಿಚಾರವನ್ನು ನೇರ ಪ್ರಸಾರದಲ್ಲಿ ಬಿತ್ತರಿಸಲಾಗ್ತಾ ಇದೆ. ನಮ್ಮ ಹಿರಿಯ ಮಹಿಳೆಯರು, ಪುರುಷರು, ನಾಗರಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂದ್ಕೊಂಡು ನಾವು ವಿನಂತಿ ಮಾಡ್ಕೊಳ್ತಾ ಇದ್ವಿ. 200006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. 08272 ಗಮನಿಸ್ಕೊಳ್ಳಿ. ನಾಳೆ 9-10 ನೇರ ಪ್ರಸಾರದಲ್ಲಿ ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ಬಿತ್ತರವಾಗ್ತಾ ಇದೆ. ಹಾಗೆ 10-11 ತನಕ ಹಣತೆ ಹಚ್ಚೋಣ ಈ ಒಂದು ಕಾರ್ಯಕ್ರಮ ದೀಪಾವಳಿ ಸಂದರ್ಭದಲ್ಲಿ ಪ್ರಸಾರವಾಗ್ತಾ ಇದೆ. ಅದಕ್ಕೂ ಈ ಸಂಖ್ಯೆ ನಿಮಗಾಗಿದೆ, 200006. ನಮಸ್ಕಾರ, ಮಾತಾಡಿ, ಹೇಳಿ. ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ನವೀನ್ ಅಂತೇಳಿ. ನವೀನ್ ನವೀನ್ ಅವರು ಕಾಸರಗೋಡ್ ನಿಂದ. ಏನ್ ಮಾಡ್ತೀರಿ ನವೀನ್? ಸ್ವಲ್ಪ ಕಾಲಿಗೆ ಸ್ವಲ್ಪ ಗಾಯ ಆಗಿ ಸ್ವಲ್ಪ ರೆಸ್ಟ್ ನಲ್ಲಿ ಇದ್ದೇನೆ. ಓಹೋ, ಯಾಕೆ ಗಾಯ ಆಯ್ತು? ಅದೇನೋ ತಾಗಿತ್ತು ತೋಟದಲ್ಲಿ, ಶುಗರ್ ಪೇಷಂಟ್. ಓಹೋ. ಎಷ್ಟು ವರ್ಷ ನಿಮ್ಗೆ ಮಧುಮೇಹ ಇದೆ? ಯಾವ್ದು ನಿಮ್ಗೆ ಶುಗರ್ ಎಷ್ಟು ವರ್ಷದಿಂದ ಇದೆ? ನಮಗೊಂದು 10-15 ಆಯ್ತು ಸರ್. ಹಾ, ಎಷ್ಟು ವಯಸ್ಸು ತಮ್ದು? 53. ಹತ್ತೋಟಿಯಲ್ಲಿ ಇದೆ? 40-42 ಶುರು ಆಗಿದೆ. ಅದೇ ಗಾಯ ಆದ್ರೆ ಬೇಗ ಮಾಯಲ್ಲ ಅಲ್ವಾ? ಹೌದು, ಅಡಿಭಾಗದಲ್ಲಿ ಆಗಿದೆ. ಉಪಚಾರ ತೆಗೆದುಕೊಳ್ತಾ ಇದ್ರಲ್ವಾ? ನವೀನ್ ಅವರ, ಇವತ್ತೊಂದು ವಿಶೇಷವಾದ ದಿನ. ಯಾವುದು ಇವತ್ತು ಅಂತ? ನವೆಂಬರ್ 2 ಅಲ್ವಾ? ನವೆಂಬರ್ 2 ಇವತ್ತು ಒಂದು ನಮ್ಮ ಜೀವನಕ್ಕೆ ಬೇಕಾದ ಒಂದು ದಿನಾಚರಣೆಯನ್ನ ಆಚರಿಸಲಾಗಿತ್ತು. ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ ಬಂದಿದೆ, ಬಿತ್ತರವಾಗಿದೆ, ಪ್ರಕಟವಾಗಿದೆ. ನಮ್ಮ ಆರೋಗ್ಯಕ್ಕೆ ಪೂರಕವಾದ ದಿನ. ಹಾಗನ್ಬಾರ್ದು. ಎಲ್ಲದು ಒಂಥರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಖುಷಿಯಿಂದ ನೆನಪಿನಲ್ಲಿ ಇಟ್ಕೋಬೇಕು ಅಥವಾ ಸ್ವೀಕರಿಸ್ಬೇಕು, ಆಸ್ವಾದಿಸ್ಬೇಕು. ಎಂದೂ ನಾವು ಬೇಸರ ಮಾಡ್ಕೋಬಾರದು. ಜ್ಞಾನಕ್ಕೆ, ಸೇವನೆಗೆ ಹೆಂಗ್ ಇಷ್ಟಪಟ್ಟು ನಾವು ಹುಡುಕ್ತಾ ಇರ್ತೀವಿ ನೋಡಿ, ಅದು ಬೇಕು ಇದು ಬೇಕಂತ. ಹಾಗೆ ಜ್ಞಾನಕ್ಕೂ ಬಿಡಬಾರ್ದು, ಅದು ಬೇಕು ಇದು ಬೇಕಂತ ಹುಡುಕ್ತಾ ಇರಬೇಕು. ಹೌದು, ನೆನಪಾಗ್ತಾ ಇಲ್ಲ ಇವತ್ತಿಂದ ಅಲ್ವಾ? ನೋಡೋಣ, ಮುಂದಿನವರು ಕರೆ ಮಾಡ್ತಾರಲ್ಲ, ಮಾತಾಡೋಣ. ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಕೊಡಗು ಜಿಲ್ಲೆಯ ಆಸಕ್ತ ರೈತರು ಹಾಗೆ ರೈತ ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು, ಹಾಗೆ ಇತರೆ ಭಾಗದಿಂದ ಸಂಪರ್ಕ ಮಾಡಬಹುದು. 200006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ವ್ಯತ್ಯಾಸ ಆಯ್ತು. ನಮಸ್ಕಾರ, ಹೇಳಿ, ಯಾರು ತಾವು? ಹೇಳಿ, ಮಾತಾಡಿ, ಕೇಳ್ತಾ ಇದೆಯಾ? ಹಲೋ. ಹಾ, ತಮ್ಮ ಹೆಸರು? ಸರ್, ನಾನು ಮೀನಾ ಅಂತೇಳಿ. ಮೀನಾ ಅವರು ಎಲ್ಲಿಂದ ಅಮ್ಮ? ವಿರಾಜಪೇಟೆ ಬೇಟೋಳಿಯಿಂದ. ಹಾ ಹಾ, ಏನ್ ಮಾಡ್ತೀರಿ? ಹಲೋ, ಏನ್ ಮಾಡ್ತೀರಿ ತಾವು? ನಾನು ಗೃಹಿಣಿ ಸರ್. ಹಾ ಹಾ, ಗೃಹಿಣಿ, ಕೃಷಿಕರು? ಕೃಷಿ ಅಂದ್ರೆ ತೋಟ, ಕಾಫಿ ತೋಟ. ಹೌದು. ಅಯ್ಯೋ, ಕರಿಮೆಣಸು ನೋಡಿ, ಇದೆಲ್ಲ ಬೆಳಿತೀವಿ. ತೆಂಗು, ಅಡಿಕೆ, ಬಾಳೆ. ಹೌದಾ? ತಮ್ದು ಸಂಖ್ಯೆನ ಹೇಳ್ಬೋದಮ್ಮ? ಓಕೆ ಸರ್, ಹೇಳಿ. ಮೊಬೈಲ್ ನಂಬರ್? 9686106072 78 78. ಸ್ವಲ್ಪ ರೇಡಿಯೋ ಸದ್ ಕಡಿಮೆ ಮಾಡ್ತೀರಾ? ಓಕೆ ಸರ್. ಹಾ, ಕಾಫಿ, ಕಾಳು ಮೆಣಸು ಮತ್ತೆ ಬಾಳೆ ಬೆಳಿತೀರಾ? ಬಾಳೆ ಅಂದ್ರೆ ತೋಟದಲ್ಲಿ ಮಧ್ಯ ಮಧ್ಯ. ಹೌದು. ಆಮೇಲೆ ಏಲಕ್ಕಿನೂ ಇದೆಯಾ? ಏಲಕ್ಕಿ ಇಲ್ಲ ಸರ್, ಇತ್ತು, ಇವಾಗ ಇಲ್ಲ. ದನಕರುಗಳು? ದನಕರುಗಳು ಇಲ್ಲ ಸರ್. ಭತ್ತ ಬೆಳಿತೀರಾ? ಭತ್ತ ಇಲ್ಲ ಸರ್, ಭತ್ತ ಇಲ್ಲ. ಕಾಫಿ ತೋಟ ಮಾಡ್ಬಿಟ್ಟಿದೀವಿ, ನೀರಿನ ಪ್ರಾಬ್ಲಮ್ ಕೇಳಿ ಕಾಫಿ ತೋಟ. ಆಸಕ್ತಿಯಿಂದ ಕಾಫಿ ತೋಟದ ಪೋಷಣೆಯಲ್ಲಿ ತಾವು ತೊಡಸ್ಕೊಂಡಿದ್ದೀರಿ ಅಲ್ವಾ? ಹೌದು, ಹೌದು ಸರ್. ಒಳ್ಳೇದು. ತಾವೇನು ಓದಿದ್ರು, ಓದಿರೋದು? ನಾನು BA ಸರ್. BA. ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ಮನೆಯಲ್ಲಿ ಮಾವ, ನಮ್ಮ ಹಸ್ಬೆಂಡ್ ಮತ್ತೆ ಇಬ್ಬರು ಮಕ್ಕಳು. ಮಕ್ಕಳು ಇನ್ನು ಓದ್ತಿದ್ದಾರೆ ಅಥವಾ? ಓದ್ತಾ ಇದ್ದಾರೆ, ಓದ್ತಾ ಇದ್ದಾರೆ. ಮಾವರಿಗೆ ವಯಸ್ಸೆಷ್ಟು? ಅವರಿಗೆ 90 ಸರ್. 90. ಈಗಲೂ ಲವ್ ಲವ್ ಕೇಳಿದಾರ? ಇದ್ದಾರೆ ಸರ್, ಅವರು ನಮ್ಮ ತೋಟ ಬೇರೆ ಕಡೆ ಎಲ್ಲ ಇದೆ, ಅಲ್ಲಿಗೂ ಸಹ ಬಸ್ ಅಲ್ಲೆಲ್ಲ ಹೋಗಿ ಬರೋದು ನೋಡ್ಕೊಳ್ಳೋದೆಲ್ಲ ಮಾಡ್ತಾ ಇದ್ದಾರೆ. ನಾಳೆ 9 ಗಂಟೆ ತನಕ ಕಾರ್ಯಕ್ರಮ ಇದೆ, ಹಿರಿಯ ಜೀವಗಳ ಭಾವ ಅನ್ಕೊಂಡು, ಅದರಲ್ಲಿ ಸಂಪರ್ಕ ಮಾಡ್ಲಿಕ್ಕೆ ಈ ಸಂಖ್ಯೆನ ಕೊಟ್ಟಿರ್ತೀನಿ ನಮ್ಮ ಸ್ನೇಹಿತರಿಗೆ. ಅದೇ ಅವ್ರ ಹತ್ರ ಬೇರೆ ನಂಬರ್ ಇದ್ರೆ ನೋಡೋಣ, ಮಾತಾಡೋಣ. ಅದೇ ಈ ತರ 85-90 ವರ್ಷದಲ್ಲೂ ಲವಲವಿಕೆಯಿಂದ ಜೀವನ ಮಾಡುವ ಜನರನ್ನ ಮಾತಾಡಿಸಿ ಸಮಾಜಕ್ಕೆ ಹಿತವಚನ ಹೇಳಿದ್ರೆ ಅನ್ಕೋನೇ ಅಲ್ವಾ? ಹೌದು. ಅಮ್ಮ ಪ್ರಶ್ನೆ ಕೇಳ್ತಾ ಇದ್ದೆ. ಇವತ್ತು ಒಂದು ವಿಶೇಷವಾದ ದಿನ, ನಮ್ಮ ಆರೋಗ್ಯಕ್ಕೆ ಪೂರಕವಾದ್ದು. ಈಗ ಆಯುರ್ವೇದ, ಹೌದು ಸರಿಯಾಗಿ, ರಾಷ್ಟ್ರೀಯ ಆಯುರ್ವೇದ ದಿನ. ಆಯುರ್ವೇದ ತಕ್ಷಣ ನೆನಪಾಯ್ತು, ಹೇಗೆ ಗೊತ್ತಾಯ್ತು ನಿಮಗೆ? ನಾನು ಹೌದು ಹೌದು, ರೇಡಿಯೋದಲ್ಲಿ ಪತ್ರಿಕೆಯಲ್ಲಿ ಇವತ್ತು ಸುಮಾರು ಕಡೆಗೆ ಪ್ರಕಟ ಆಗಿದೆ ಅಲ್ವಾ? ಹೌದು, ರಾಷ್ಟ್ರೀಯ ಆಯುರ್ವೇದ ದಿನ. ತಾವು ಬಳಕೆ ಮಾಡ್ತಾ ಇರ್ತೀರಿ, ಎಲ್ಲರೂ ಬಳಕೆ ಮಾಡ್ಕೊಳ್ತೀವಿ ಆಯುರ್ವೇದ ಔಷಧಿಗಳನ್ನ ಅಥವಾ ಗಿಡಮೂಲಿಕೆಗಳನ್ನ, ಒಳ್ಳೇದೇ ಅಲ್ವಾ? ಹೌದು ಹೌದು, ಒಳ್ಳೇದು, ಸಂಪರ್ಕ ಮಾಡೋಣ. ಮತ್ತೆ ಕಾಫಿ ಕಾಳು ಮೆಣಸು ಎಲ್ಲ ಎಷ್ಟಿದೆ ಒಟ್ಟು ತೋಟ? ತೋಟ ಒಟ್ಟು 30 ಎಕರೆ ಇದೆ ಸರ್, ಬೇರೆ ಬೇರೆ ಕಡೆ ಇದೆ. ಇಲ್ಲಿ ನಾವು ಇರುವಲ್ಲಿ ಒಂದು 15 ಎಕರೆ. ಹೌದಾ? ನಿಮ್ಮ ಯಜಮಾನ್ರ ಹೆಸರು? ಹೆಸರು ಉದಯ ಅಂತ ಹೇಳಿ. ದಯಾನಂದನ? ಉದಯ. ಉದಯ ಉದಯ ಉದಯ. ಓಕೆ ಓಕೆ, ಆಮೇಲೆ ಮಾತಾಡೋಣ. ಸ್ವಲ್ಪ ವಿಶೇಷ ಅನಿಸ್ತಂದ್ರೆ ಒಂದು ಸಂದರ್ಶನ ಮಾಡೋಣ. ಆಗ್ಲಿಮ್ಮ, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಮಹಿಳೆಯರು ಸಹ ನಮ್ಮ ರೇಡಿಯೋ ಕಾರ್ಯಕ್ರಮಗಳನ್ನು ಆಸಕ್ತಿಯಿಂದ ಆಲಿಸ್ತಾ ಇರ್ತೀರಿ. ನೇರ ಪ್ರಸಾರದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ನಮಸ್ಕಾರ, ಮಾತಾಡಿ, ಹೇಳಿ, ಮಾತಾಡಿ, ಕೇಳ್ತಾ ಇದೆಯಾ? ಹಲೋ, ಹಾ, ತಮ್ಮ ಹೆಸರು ಅಮ್ಮ? ಪಾಲಂಗಲ ಅಂತ. ಹೆಸರೇನಂದ್ರಿ? ಪಾಲಂಗಲ ಕಾವ್ಯ ಅಂತ. ಕಾವ್ಯ ಅವರು. ತಾವು ಕೃಷಿಕರ? ಏನು ಸರ್? ತಾವು ಕೃಷಿಕರಲ್ವಾ? ಹೌದು ಸರ್, ಹೌದು. ಎಷ್ಟೆಕರೆ ತೋಟ ಇದೆ? 4 ಎಕರೆ ತೋಟ ಇದೆ ಸರ್. ಮನೆಯಲ್ಲಿ ಯಾರ್ಯಾರು ಇದ್ರಿ? ಮನೆಯಲ್ಲಿ ಯಾರ್ಯಾರು ಕೃಷಿಯಲ್ಲಿ ತೊಡಸ್ಕೊಂಡಿದ್ರಿ? ಹಸ್ಬೆಂಡ್ ಮತ್ತೆ ಎರಡ್ ಮಕ್ಕಳಿದ್ದಾರೆ. ನಿಮ್ಮ ಯಜಮಾನ್ರ ಹೆಸರು? ಹಲೋ ಸರ್, ನಿಮ್ಮ ನಿಮ್ಮ ಯಜಮಾನ್ರ ಹೆಸರು, ನಿಮ್ಮ ಹಸ್ಬೆಂಡ್ ಹೆಸರು? ಮನೆಯಲ್ಲಿದ್ದಾರೆ ಸರ್. ಅವ್ರ ಹೆಸರು ಏನಂದೆ? ಅವರು ಪಿ ಬಿ ಮಾದಪ್ಪ. ಮಾದಪ್ಪನವರು, ಮಾದಪ್ಪ ರಾಜ. ಓಕೆ, ನೀವು ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀರಲ್ವಾ? ಹೌದು, ಒಬ್ಬ ಮಗ ಅಮೆರಿಕ ಕಂಪನಿಯಲ್ಲಿ ಇದ್ದಾನೆ ಸರ್. ಹೌದಾ? ಮತ್ತೆ ಮನೆಯಲ್ಲಿ ಒಬ್ಬ ಈಗ ಫೈನಲ್ ಡಿಗ್ರಿ ಎಕ್ಸಾಮ್ ಬರ್ತಾಯಿತ್ತು ಸರ್. ಹಂಗಾದ್ರೆ ಗಟ್ಟಿ ಮುಟ್ಟಾದ ಮಕ್ಕಳಿದ್ದಾರೆ, ಕೆಲಸ ಮಾಡ್ಲಿಕ್ಕೆ ರೆಡಿ ಇದಾರೆ ಅಲ್ವಾ? ಹೌದು. ತಮ್ಮ ಸಂಖ್ಯೆನೆ ಹೇಳ್ಬೋದಮ್ಮ? 9 4 8 3 9 4 8 3 ಅಲ್ವಾ? 0 8 0 7 3 ಇನ್ನು ಸ್ವಲ್ಪ ಏನೋ ನಿಮ್ಮ ಧ್ವನಿ ಕೇಳ್ತಾ ಇಲ್ಲಮ್ಮ, ಇನ್ನೊಂದ್ಸಾರಿ. 9 4 8 3 0 0 6 0 8 0 ಇಲ್ಲ, ಸರಿ ಕೇಳ್ತಾ ಇಲ್ಲ ಅಮ್ಮ. ಇನ್ನೊಂದ್ಸರಿ ಹೇಳ್ತೀರಾ ದಯಮಾಡಿ? 9 4 8 3 0 8 0 7 5 4 ಎಕರೆ ತೋಟ ಅಂದ್ರೆ ಕಾಫಿ ಕಾಳು ಮೆಣಸು ಇದನ್ನೆಲ್ಲ ಬೆಳೀತಾ ಇದೀರಲ್ವಾ? ಮತ್ತೆ ಹಸುಗಳು ಎಮ್ಮೆಗಳು ಇದಾವ? ಹಸುಗಳು ಎಮ್ಮೆಗಳು ಒಂದಿದೆ. ಭತ್ತ ಬೆಳಿತೀರ? ಭತ್ತ ಬೆಳಿತೀರ? ಇಲ್ಲ ಸರ್, ಭತ್ತ ಬೆಳೆದಿಲ್ಲ. ನೋಡೋಣ, ಆಮೇಲೆ ಮಾತಾಡೋಣ. ರೇಡಿಯೋ ಕೇಳೋ ಹವ್ಯಾಸ ಆಸಕ್ತಿ ಇದೆ ಅಲ್ವಾ? ಕಾಫಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಕೇಳಿ ಕಾರ್ಯಕ್ರಮ ಮುಕ್ತಾಯ ಮಾಡೋಣ ಅನಿಸ್ತಾ ಇದೆ. ಕಾಫಿ ಹಣ್ಣನ್ನ ಇಂಗ್ಲಿಷ್ ನಲ್ಲಿ ಏನ್ ತರ ಅಂತ ಅನ್ಕೊಂಡು ಹೇಳ್ಬೋದಾ? ಕಾಫಿ ಹಣ್ಣನ್ನ ಕಾಫಿ ಹಣ್ಣನ್ನ ಇಂಗ್ಲಿಷ್ ನಲ್ಲಿ ಏನ್ ತರ ಅಂತ ಅನ್ಕೊಂಡು ಪ್ರಶ್ನೆ. ಈಗ ಕಾಫಿ ಹಣ್ಣಂದ್ರೆ ಕಾಫಿ ಫ್ರೂಟ್ ಅಂತ ಹೇಳ್ಬೋದು ನೀವು, ಆದ್ರೆ ಅದಕ್ಕೊಂದು ಒಂದು ಸ್ಪೆಷಲ್ ಹೆಸರಿದೆ.